ಒಂದೊಳ್ಳೆ ಪಾಲಿಸಿ, ಅದರಲ್ಲಿ ಪ್ರೀಮಿಯಂ ಪೇಮೆಂಟ್ ಇರಬೇಕು ಲಿಮಿಟೆಡ್, ಅದೇ ಇನ್ಕಮ್ ಬರ್ತಾ ಇರಬೇಕು ಲೈಫ್ ಟೈಮ್. ಎಲ್ ಐ ಸಿಯ ಜೀವನೋತ್ಸವ. ವಾವ್, ಲೈಫ್ ಟೈಮ್ ಸೆಲೆಬ್ರೇಷನ್ ಆಚರಿಸಿ. ಎಲ್ ಐ ಸಿಯ ಜೀವನೋತ್ಸವದೊಂದಿಗೆ ಫ್ಯೂಚರ್ ಸೆಟ್ ಆಗುತ್ತೆ. ಈಗ ಕೇಳೋಣ ನಿತ್ಯಮೇಗ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ, ನೆರೆ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಝೈರಾಬಾದ್ ತಾಲೂಕಿನೊಳಗೆ ಮಳೆಯಾಗುವಂತಹ ಸಾಧ್ಯತೆಗಳು 85% ಅನ್ನುವಂತಹ ಸೂಚನೆಯನ್ನ ಹವಾಮಾನ ತಜ್ಞರು ನೀಡುತ್ತಾ ಇದ್ದಾರೆ. ಬಹುತೇಕ ವ್ಯಾಪಕವಾಗಿ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹಿಡ್ಕೊಂಡು ವ್ಯಾಪಕವಾಗಿ ಮಳೆ ಆಗುವುದು, ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದು. ಕೆಲವು ಕಡೆ ಉತ್ತಮ ಮಳೆ ಆಗಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಕೂಡ ಇರಬಹುದಾಗಿದೆ. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ನಿತ್ಯ ಮೇಘ ಸಂದೇಶ ಕೇಳಿದ್ರಲ್ಲ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ವಿಶೇಷ ಸರಣಿ. ಶ್ರೀ ಗುರು ಬಸವ ಮಹಾಮನೆ, ನಿಸರ್ಗ ಜ್ಞಾನಾಮೃತ. ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ. ಆತ್ಮೀಯ ಕೇಳುಗರೆ, ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದೆಡೆಗೆ ಸಾಗುವ ಪಥ ದರ್ಶನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ನಮಸ್ಕಾರ. ನಮ್ಮ ಜೊತೆಗೆ ವೈದ್ಯ ಸಂಗಣ ಯೋಗ ಮತ್ತು ನಿಸರ್ಗೋಪಚಾರ ಕೇಂದ್ರ ಶ್ರೀ ಗುರು ಬಸವ ಮಹಾಮನೆ ಮನಗುಂಡಿಯ ಶ್ರೀ ಬಸವಾನಂದ ಸ್ವಾಮೀಜಿಯವರಿದ್ದಾರೆ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಸ್ನೇಹಿತರೆ, ನಾವೆಲ್ಲರೂ ಅರಿಷಡ್ ವರ್ಗಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಇವತ್ತಂತೂ ನಮಗೂ ಲೋಭ ಅನ್ನೋದದ ಅಲ್ಲ, ನಿಸರ್ಗ ಜ್ಞಾನಾಮೃತ ಒಳಗೆ ಏನೇನ್ ಸಿಗ್ತದ, ಏನೇನ್ ಕೇಳಬೇಕು, ಏನೇನ್ ತಿಳ್ಕೊಳ್ಬೇಕು ಅನ್ನುವಂತ ಲೋಭ ನಮ್ಮೆಲ್ಲರೊಳಗೂ ಅದ. ಸ್ವಾಮೀಜಿ, ನಾವು ಲೋಭನ ಇಟ್ಕೊಂಡ್ಬಿಟ್ಟಿದೀವಿ, ಈಗ ಏನ್ ಹೇಳ್ಬೇಕಂತೀರಿ ಲೋಭದ ಬಗ್ಗೆ? ಸಂತೋಷ ಮೇಡಮ್, ನಿಮ್ಮೆಲ್ಲರ ಆ ಲೋಭ ಒಳ್ಳೆ ಲೋಭನೇ ಅಲ್ಲ? ನಿಜ, ಅದು ಕೆಟ್ಟದ್ದಲ್ಲ. ಚನ್ನಬಸವಣ್ಣವ್ರದ್ದು ಒಂದು ವಚನ ನಾನು ಕಳೆದ ಸಂಚಿಕೆಯಲ್ಲಿ ಪ್ರಸ್ತಾಪ ಮಾಡಿದ್ದೆ. ನಿಜ, ಕಾಮ ಬೇಕು ಲಿಂಗದಲ್ಲಿ, ಕಾಮ ಬೇಡ ಪರಸ್ತ್ರೀಯರಲ್ಲಿ, ಕ್ರೋಧ ಬೇಕು ಕರ್ಣಂಗಳಲ್ಲಿ, ಕ್ರೋಧ ಬೇಡ ಗುರುವಿನಲ್ಲಿ. ಹೌದು, ಲೋಭದ ಬಗ್ಗೆ ಕೂಡ ತುಂಬಾ ಚೆನ್ನಾಗಿ ಹೇಳ್ತಾರ ಅವರು. ಲೋಭ ಬೇಕು ಪಾದೋದಕ ಪ್ರಸಾದದಲ್ಲಿ, ಲೋಭ ಬೇಡ ತನುಮನ ಧನದಲ್ಲಿ. ನೋಡ್ರಿ ಎಂತ ಅದ್ಭುತವಾದ ಸೂತ್ರ ಕೊಟ್ಟಿದ್ದಾರೆ. ನೀವೀಗ ಹೇಳಿದ್ರಿ ನನಗೆ ಕಾರ್ಯಕ್ರಮದ ಬಗ್ಗೆ ಲೋಭ ಶುರುವಾಗಿದೆ. ಏನ್ ತಿಳಿಸ್ತಾರೋ, ಏನ್ ಹೇಳ್ಕೊಡ್ತಾರೋ ಅಂತೇಳಿ ಆ ಎಲ್ಲಾ ಶ್ರೋತೃಗಳಿಗೆ ಈ ಲೋಭ ಇರಲಿ. ಹೌದಲ್ಲ? ಹೌದೌದು. ಯಾಕಂದ್ರೆ ಇದು ನಾವು ಮಾನವತ್ವದಿಂದ ದೈವತ್ವದೆಡೆಗೆ ಹೇಗ್ ಸಾಗ್ಬೇಕು ಅನ್ನೋದ್ರ ಬಗ್ಗೆನೇ ಸ್ವಾಮೀಜಿಯವರು ನಮ್ಗೆ ತಿಳಿಸ್ಕೊಡ್ತಾ ಇದ್ದಾರೆ. ಆ ಲೋಭ ಇರಲೇಬೇಕು. ಇರಲೇಬೇಕು. ಹೌದು. ಆಮೇಲೆ ತೀವ್ರ ಉತ್ಕಟವಾದ ಇಚ್ಛೆ ಇಲ್ಲದೆ ಹೋದ್ರೆ ನಾವು ದೈವತ್ವಕ್ಕೆ ಹೋಗಕ್ ಆಗಲ್ಲ. ಹೌದು, ದೈವತ್ವದ ಕಡೆಗೆ ಸಾಗಕ್ ಮನ್ಸೇ ಆಗಲ್ಲ. ಅಯ್ಯೋ ನಾನು ಆರಾಮಿದ್ದೀನಿ ಬಿಡಪ್ಪ ಅಂತ ಹೇಳ್ತಿರ್ತಾರೆ. ಅಂದ್ರೆ ಒಂದು ತಮಾಷೆಗೆ ಗುರುಗಳು ಒಂದು ಕತೆ ಹೇಳ್ತಿರ್ತಾರೆ. ಹಿಂಗೆ ಒಬ್ಬ ಮಧ್ಯಾಹ್ನದ ಹೊತ್ತು ಅರಳಿ ಕಟ್ಟೆ ಮೇಲೆ ಮಲಗಿದ್ದ, ತುಂಬಾ ಆಲಸಿ ಅವನು. ಆಮೇಲೆ ಗುರುಗಳು ಬಂದ್ರು, ಊರಲ್ಲೆಲ್ಲ ಹೇಳಿದ್ರು ತುಂಬಾ ಆಲಸಿ ಗುರುಗಳೇ ಅವನು ಅಂತ ಹೇಳಿ. ಅವಾಗ ಬುದ್ಧಿ ಹೇಳಕ್ ಬಂದ್ರವ್ರು, ಯಾಕಪ್ಪ ಇಲ್ಲಿ ಮಲಗಿದ್ಯಾ, ಏನ್ ಮಾಡ್ಬೇಕು ಗುರುಗಳೇ ಅಂದ ಅವನು. ಅಲ್ಲೋ ದುಡಿಬೇಕು ಅಂತಂದ್ರು. ಆಮೇಲೆ ದುಡ್ದು ಬಿಟ್ಟು ಅಂತ ಕೇಳದ ಅವನು. ದುಡ್ದು ನೀನು ಮತ್ತೆ ಮದ್ವೆ ಮಾಡ್ಕೋ, ಆಮೇಲೆ ಮದ್ವೆ ಮಾಡ್ಕೊಂಡು ಮನೆ ಕಟ್ಕೋ, ಆಮೇಲೆ ಮನೆ ಕಟ್ಕೊಂಡು ಅಂದ ಮಕ್ಕಳಾಗ್ತಾರೆ, ಆಮೇಲೆ ಅವರೆಲ್ಲ ನಿನ್ ಪ್ರೀತಿ ಮಾಡ್ತಾರೆ, ಆಮೇಲೆ ಅಂದ, ಆಮೇಲೆ ಆರಾಮಾಗಿ ಇರು ಮನೇಲಿ ಮಲ್ಕೋ ಅಂತ. ಮತ್ ನಾನು ಈಗ ಏನ್ ಮಾಡಿದೀನಿ ಅಂತ ಕೇಳ. ನಿಜ ನಿಜ ಸ್ವಾಮೀಜಿ. ಅಂದ್ರೆ ಅಲ್ಲಿ ಅವನು ಮಲಗೋ ಕೆಲಸ ಮಾಡಿದ್ರು ಕೂಡ ಅದು ಒಳ್ಳೆ ತತ್ವ ಇದೆ ನನ್ನಲ್ಲಿ ಅಂತ ಹೇಳ್ತಾ ಇದ್ದಾರೆ ಅವರು. ಅವನು ನಕಾರಾತ್ಮಕವಾಗಿದ್ದಾನೆ ಅಂದ್ರೆ ಅಲಸಿ, ಅಂದ್ರೆ ಆಲಸ್ಯ ಇದ್ರೆ ಪ್ರಯತ್ನ ಇಲ್ಲದೆ ಹೋದ್ರೆ ನಾವು ದೈವಿ ಪಥದಲ್ಲಿ ಸಾಗಕ್ಕಾಗಲ್ಲ. ನಿಜ, ದೈವತ್ವದ ಕಡೆಗೆ ಹೋಗ್ಬೇಕು ಅಂತ ಮನ್ಸೇ ಆಗಲ್ಲ. ನಾನು ಇರೋದೇ ಸರಿ ಇದೆ, ನಂದೇ ಸರಿ ಇದೆ, ಈ ಭಾವನೆ ಬಂದ್ಬಿಡುತ್ತೆ. ಅದಕ್ಕೆ ಲೋಭ ಕೆಟ್ಟದ್ದಲ್ಲ, ಅವಾರಿಷಡ್ ವರ್ಗಗಳು ಕೆಟ್ಟವಲ್ಲ. ಆದ್ರೆ ಅದನ್ನ ಬಳಸ್ಕೊಂಡು ಮೇಲ್ ಬರುವ ವಿಧಾನ ಗೊತ್ತಿರ್ಬೇಕು, ನಮ್ಗೆ ಮಾರ್ಗ ಗೊತ್ತಿರ್ಬೇಕು. ಅಂತ ಒಂದು ಪರಿಸರ, ಅಂತ ಗುರುಗಳು, ಅಂತ ತಾಯಿ ತಂದೆಗಳು ಸಿಗ್ಬೇಕು ನಮಗೆ. ಇವತ್ತು ನಾವು ಲೋಭದ ಬಗ್ಗೆ ನೋಡುವಾಗ, ಲೋಭ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ ಜಿಪುಣತನ. ಲೋಭಕ್ಕೆ ವಿರುದ್ಧವಾದದ್ದು ಅಂದ್ರೆ ಔದಾರ್ಯ. ಔದಾರ್ಯ ಅಂತ ಜನರಸ್ ಅಂತ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ. ಅಂದ್ರೆ ಏನು, ಕೊಡೋದು, ಹಂಚಿಕೊಳ್ಳೋದು, ಇದು ಕೂಡ ಮನುಷ್ಯನಿಗೆ ಒಟ್ಟು ಗುಣವಾಗಿ ಇದೆ, ಸಂಗ್ರಹ ಪ್ರವೃತ್ತಿ ಅದು. ಈಗ ನೋಡಿ, ನಾವು ಚಿಕ್ಕವರಿದ್ದಾಗ 3 ವರ್ಷದ ಮಗು 4 ವರ್ಷದ ಮಗು ಇದ್ದಾಗ ನಾವೇನ್ ಸಂಗ್ರಹ ಮಾಡ್ತಿರ್ತೀವಿ, ಆಟದ ಸಾಮಾನುಗಳು, ಆಟದ ಸಾಮಾನು, ಆಮೇಲಿಂದ ಕಲ್ಲುಗಳು, ಏನೇ ಚೆನ್ನಾಗಿ ಕಂಡ್ರು ತಗೊಂಡ್ಬಂದು ಇಟ್ಕೊಂತಿರ್ತೀವಿ. ಅದನ್ನ ಯಾವ್ದೋ ಇನ್ನೊಂದ್ ಮಗು ಕೇಳಿದ್ರೆ ಕೊಡಲ್ಲ ನಾವು, ಅಥವಾ ಕಿತ್ಕೊಳಕ್ ಬಂದ್ರೆ ಜಗಳ ಮಾಡ್ತೀವಿ, ಮಕ್ಳು ಅಳ್ತಿರ್ತವೆ ಅಲ್ವಾ. ಅಲ್ಲಿಂದ ಶುರುವಾಗತ್ತೆ ಲೋಭ, ಸಂಗ್ರಹ ಬುದ್ಧಿ ಅಂತ ಕರಿಬಹುದು. ಇದು ಅತಿಯಾಗ್ಬಿಡುತ್ತೆ. ಅತಿ ಅತಿ ಅತಿ ಅಂದ್ರೆ ಎಷ್ಟು ಅಂತಂದ್ರೆ, ಬೇರೆಯವ್ರದ್ದು ಕಿತ್ಕೊಂಡು ಮೋಸ ಮಾಡಿ, ವಂಚನೆ ಮಾಡಿ, ಭ್ರಷ್ಟಾಚಾರದಿಂದ ಅಥವಾ ಕಳ್ತನ ಮಾಡಿ, ಲಂಚ ಕೊಳಿತನ, ಇವೆಲ್ಲ ಲೋಭದ ಬೇರೆ ಬೇರೆ ಮುಖಗಳು ಅಥವಾ ವ್ಯಕ್ತ ರೂಪಗಳವೆಲ್ಲ. ಆದ್ರಿಂದ ಲೋಭ ಅನ್ನುವಂತಹದ್ದೇನಿದೆ, ಇದನ್ನ ಒಳ್ಳೇದಕ್ಕಾಗಿ ಬಳಸ್ಕೊಳ್ಳಿ. ಅಂದ್ರೆ ಈಗ ನೀವು ಸೇವೆ ಮಾಡ್ತಾ ಇದ್ದೀರಿ ಯಾರೋ, ಅದಕ್ಕೆ ಲೋಭ ಇರಲಿ, ಅದಕ್ಕೆ ಲೋಭ ಇರಲಿ. ಲೋಭ ಬೇಕು ಪಾದೋದಕ ಪ್ರಸಾದದಲ್ಲಿ ಅಂದ್ರೆ, ಯಾರೋ ಗುರುಗಳ ಪಕ್ಕದ ಮನೆಗೆ ಬಂದಿದ್ದಾರೆ, ಅವ್ರ ಆಶೀರ್ವಾದ ಪಡೀಬೇಕು, ಅವ್ರಿಗೆ ನಾನು ಪ್ರಸಾದ ಮಾಡಿಸ್ಬೇಕು, ಅವರಿಂದ ಅನುಗ್ರಹ ಪಡೀಬೇಕು ಅನ್ನುವಂತಹ ಲೋಭ ಇರಲಿ. ತನು ಮನೆ ಧನದಲ್ಲಿ ಲೋಭ ಬೇಡ. ಅಂದ್ರೆ ತನು ಲೋಭ ಅಂದ್ರೆ ಏನು, ಅದೇ ಆಲಸ್ಯ. ತನು ಲೋಭ ಅಂದ್ರೆ ಕೆಲಸ ಮಾಡಲ್ಲ, ಹಾಗೇನು ಬಿದ್ದು ಕಡ್ಡಿ ಎತ್ತಿಡಲ್ಲ ಅಂತ ಹೇಳ್ತಿರ್ತಾರೆ, ಇದು ತನು ಲೋಭ ಅಂತ ಕರೀತಾರೆ. ಈ ತನು ಲೋಭದಿಂದ ಏನಾಗುತ್ತೆ, ದೇಶಕ್ಕೆ ಮತ್ತು ಸಮಾಜಕ್ಕೆ ಹಾನಿ ಆಗುತ್ತೆ. ನಿಜ, ವೈಯಕ್ತಿಕವಾಗಿಯೂ ಹಾನಿ, ವೈಯಕ್ತಿಕವಾಗಿ ದೊಡ್ಡ ಹಾನಿ. ಏನಂದ್ರೆ, ತನು ಲೋಭಿಗಳು ಯಾರಿರ್ತಾರೆ, ದೇಹದಿಂದ ಆಲಸ್ಯಗಳಾದವರು, ಅವರಿಗೆ ಏನಾಗತ್ತಪ್ಪ ಅಂತಂದ್ರೆ ರೋಗ ಬಂದ್ಬಿಡುತ್ತೆ. ಹೌದು, ಕಾಯಕವೇ ಕೈಲಾಸ ಅಂತ ಹೇಳಿ ನಮ್ ಬಸವಣ್ಣನ ಅವ್ರು ಹೇಳಿದ್ರು. ನಾವು ಏನ್ ಕಾಯಕ ಮಾಡ್ತೀವಿ ಅದರಿಂದ ನಮಗೆ ಸಾಕಷ್ಟು ಶಕ್ತಿ ಸಿಗುತ್ತೆ, ನಮ್ಮ ದೇಹಕ್ಕೆ ಶಕ್ತಿ ಸಿಗುತ್ತೆ. ಅದರಿಂದಾನೇ ನಾವು ಜೀವನವನ್ನ ಸಾಗಿಸಬಹುದು, ಮಾನಸಿಕವಾಗಿಯೂ ಖುಷಿಯಿಂದ ಇರಬಹುದು, ಆನಂದ ಆಗುತ್ತೆ. ಇಲ್ಲಿಂದ ನಾವು ಆಲಸ್ಯ ನಮ್ಮಲ್ಲಿ ಇದ್ದು ಬಿಟ್ರೆ ದೇಹಕ್ಕೆ ಚೈತನ್ಯನೇ ಇರೋದಿಲ್ಲ, ರೋಗಿ ಆಗ್ಬಿಡ್ತಾನೆ, ರೋಗ ಜಾಸ್ತಿ ಆಗತ್ತೆ. ಆಮೇಲೆ ಆಲಸ್ಯಗಳ ಸಮಸ್ಯೆ ಏನಾಗುತ್ತೆ ಅಂದ್ರೆ, ರೋಗದ ಸ್ಥಿತಿಯನ್ನೇ ಒಪ್ಕೊಂಡ್ಬಿಡ್ತಾನ ಅವನಿಗೆ, ರೋಗ ರೋಗನೇ ಅನ್ಸೋದಿಲ್ಲ. ಇದು ಬೇಡ, ತನು ಲೋಭ ಬೇಡ. ಮನಲೋಭ ಅಂತ ಒಂದಿದೆ, ಇದು ಪ್ರಾಯಶಃ ಹೊಸದು ಬಹಳ ಜನರಿಗೆ. ಏನಾಗಂದ್ರೆ ಮನಲೋಭ ಅಂದ್ರೆ ಏನು ಅಂದ್ರೆ, ನಮಗೇನೋ ಒಂದು ಗೊತ್ತಿದೆ ಅಥವಾ ನನಗೇನೋ ಒಂದು ಸ್ಕಿಲ್ ಇದೆ, ನನಗೊಂದು ವಿದ್ಯೆ ಗೊತ್ತಿದೆ, ಅದನ್ನ ಯಾರಿಗೂ ಹೇಳ್ಕೊಡಂಗಿಲ್ಲ. ಅಂದ್ರೆ ಹೇಳ್ಕೊಟ್ರೆ ಅವ್ರು ನಮಗಿಂತ ಎಲ್ಲಿ ಮುಂದೆ ಹೊರಟೋಗ್ಬಿಡ್ತಾರೋ. ಇದು ಸಾಮಾನ್ಯ ಈ ಓದೋ ವಿದ್ಯಾರ್ಥಿಗಳಲ್ಲಿ ಕಾಡ್ತಾ ಇರುತ್ತೆ. ಓದೋ ವಿದ್ಯಾರ್ಥಿಗಳಿರ್ಬೋದು ಅಥವಾ ಕೌಶಲ್ಯವನ್ನ ಕಲಿತು ಕೆಲಸದಲ್ಲಿ ಇರುವಂತಹವರೇ ಆಗಿರ್ಬೋದು, ತಮ್ಮ ಕೌಶಲ್ಯ ಮತ್ತೊಬ್ಬರೆಲ್ಲಾದ್ರೂ ತಗೊಂಡು ಅದ್ರ ನಮ್ಗಿಂತ ಮುಂದೆ ಒಂದು ಲೋಭ. ಇದು ಲೋಭ, ಮನಲೋಭ. ಮನಲೋಭ ಬೌದ್ಧಿಕವಾಗಿ ಮಾನಸಿಕವಾಗಿ ಲೋಭ ಮಾಡೋದು, ಇದನ್ನ ಮಾಡಬಾರದು. ಇದನ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ, ಈ ವಿದ್ಯೆ ಗುಣ ಏನಪ್ಪಾ ಅಂದ್ರೆ ಅಥವಾ ಸದ್ಗುಣಗಳೇನಿದಾವಲ್ಲ, ಇವನ್ನ ನಾವ್ ಎಷ್ಟು ಹಂಚ್ತೀವೋ ಅಷ್ಟು ವಿಸ್ತೀರ್ಣ ಜಾಸ್ತಿ ಆಗುತ್ತೆ. ಈಗ ನನಗೆ ಗೊತ್ತಿರೋ ವಿದ್ಯೆ ನಾನು ಎಷ್ಟು ಜನರಿಗೆ ಹೇಳ್ಕೊಡ್ತಾ ಹೋಗ್ತೇನೋ ಅದು ನಾವು ಬೆಳೀತದೆ, ಬೆಳೆಯುತ್ತೆ, ನನ್ನಲ್ಲಿ ಇನ್ನೂ ಶಾರ್ಪ್ ಆಗುತ್ತೆ, ಅಂದ್ರೆ ಇನ್ನೂ ತೇಜಸ್ ಬರುತ್ತೆ. ಆಮೇಲೆ ಆ ಹೇಳಿಸ್ಕೊಂಡಿರ್ತಾರಲ್ಲ ಅವ್ರು ಪಡೋ ಸಂತೋಷದ ಭಾಗ್ಯ ಅದು ನನಗೆ ಪ್ಲಸ್ ಆಗುತ್ತೆ, ನನಗೆ ಅದು ಖಂಡಿತ ಸಿಗುತ್ತೆ. ಪುಣ್ಯ ಮಾಡೋದಂದ್ರೆ ಇದೇನೆ, ಪುಣ್ಯ ಮಾಡೋದು ಅಂದ್ರೆ ಬಹಳ ಜನ ಬರೀ ಏನು ಬೇರೆಯವರಿಗೆ ಉಣಿಸೋದು ತಿನ್ಸೋದು ನೀರು ಕುಡಿಸೋದು ಇಷ್ಟೇ ಅಲ್ಲ. ಒಬ್ರು ಸಕಲೇಶ ಮಾದರಸರು ಅಂತ ಒಬ್ರು ಶರಣರು ಬರ್ತಾರೆ, ಅವರು ಹೇಳ್ತಾರೆ, ವಿಚಾರದಿಂಬಿಟ್ಟು ಸಹಾಯಗಳಿಲ್ಲ. ವಿಚಾರದಿಂಬಿಟ್ಟು ಸಹಾಯಗಳಿಲ್ಲ ಅಂದ್ರೆ, ನಿಮಗೆ ಯಾವ್ದೋ ಒಂದು ಸಮಸ್ಯೆ ಬಂದಿದೆ ಅಥವಾ ಏನೋ ನೋವಾಗಿದೆ ಅಥವಾ ಏನೋ ಗೊತ್ತಾಗ್ತಾ ಇಲ್ಲ, ಅವಾಗ ಯಾರೋ ನಿಮ್ಮ ಸ್ನೇಹಿತರು ನಿಮಗೆ ಮಾರ್ಗದರ್ಶನ ಮಾಡಿಬಿಟ್ರೆ ನಿಮಗೆ ಹೊಸ ಜೀವನನೇ ಕೊಟ್ಟ ಹಾಗೆ, ಹೊಸ ಜನ್ಮನೇ ಕೊಟ್ಟ ಹಾಗೆ, ಅದು ವಿಚಾರ. ಇದು ಮನಲೋಭ ಇರಬಾರ್ದು. ನಾವು ಮಾನಸಿಕವಾಗಿ ಬೌದ್ಧಿಕವಾಗಿ ಬಹಳ ವಿಶಾಲವಾಗಿ ಬೆಳಿಬೇಕು, ಅಲ್ಲಿ ದೈವತ್ವದ ಪ್ರಕಟಣೆ ಆಗತ್ತೆ. ಅಂದ್ರೆ ಒಬ್ಬರಿಗೆ ನಾವು ಸಹಾಯ ಮಾಡೋದ್ರಿಂದ ಅದು ದೈವತ್ವದೆಡೆಗೆನೆ ತೆಗೆದುಕೊಂಡು ಹೋದಾಗೆ. ಹೌದು, ಅದಲ್ದೆ ಈಗ ನೀವು ಹೇಳ್ತಾ ಇದ್ರಿ ಇನ್ನೊಂದು ಧನಲೋಭ ಅಪರಿಗ್ರಹ, ಅದ್ ಬಗ್ಗೆ ಸಾಕಷ್ಟು ವಿಚಾರಗಳು ನಮ್ಮ ಶರಣರ ಕಾಲದಲ್ಲಿ ತತ್ವದೆಡೆಗೆ ಬಂದ್ವು. ಹೌದು, ಯೋಗದಲ್ಲೂ ಕೂಡ ಪತಂಜಲಿ ಯೋಗದಲ್ಲೂ ಬರುತ್ತೆ, ಶರಣರಲ್ಲೂ ದಾಸೋಹ ದಾಸೋಹ ಅಂತ ಹೇಳ್ತಾರ ಅವರು. ಅಂದ್ರೆ ನೀನು ಒಟ್ಟ ಸಂಗ್ರಹ ಮಾಡಂಗಿಲ್ಲ, ಆಮೇಲೆ ಅವತ್ತಿಂದ ಅವತ್ತು ದುಡ್ದು ನೀನು ದಾಸೋಹ ಮಾಡಬೇಕು, ಉಳಿದದ್ದನ್ನ ದಾಸೋಹ ಮಾಡಬೇಕು, ದಾಸೋಹ ಮಾಡ್ಬೇಕು. ಮತ್ತೆ ನಿನ್ನ ಪರಿಶ್ರಮದಿಂದ ಬರ್ಬೇಕು, ಹೌದು, ಅಂದ್ರೆ ತನುವಿನ ಪರಿಶ್ರಮದಿಂದ ಮತ್ತು ಮನಸ್ಸಿನ ಪ್ರಫುಲ್ಲತೆಯಿಂದ, ಮನಸ್ಸು ಇನ್ನೊಬ್ಬರಿಗೆ ನಮ್ಮ ಸ್ಕಿಲ್ ಅನ್ನು ತಿಳಿಸ್ಕೊಟ್ಟಾಗ ಪ್ರಫುಲ್ಲ ಆಗುತ್ತೆ, ಅದು ನಿಜವಾಗಿ ಸಾರ್ಥಕ ಆಗುವಂತದ್ದು. ಧನ ಆವಾಗ ಲೋಭವಾಗೋದೇ ಇಲ್ಲ. ಮತ್ತೆ ಧನಲೋಭಕ್ಕೂ ಲೋಭ ಗುಣಕ್ಕೂ ತುಂಬಾ ಸಂಬಂಧ ಇದೆ. ಯಾಕಂದ್ರೆ ಜಿಪುಣ ಅಂದ ಕೂಡಲೇ ಈ ತನುಮನದ ಯಾರು ಜಿಪುಣತನ ಹೇಳಲ್ಲ, ದುಡ್ಡಿಂದ ಜಿಪುಣತನ ನೆನಪಿಗೆ ಬರೋದು. ಅವರು ಎಷ್ಟು ಜಿಪುಣರಿರ್ತಾರೆ ಕೆಲವರು ಅಂತಂದ್ರೆ, ಔಷಧಿ ಮಾತ್ರೆ ತಗೊಳಕ್ ತಮಗೆ ಔಷಧಿ ಮಾತ್ರೆ ತಗೊಳಕ್ಕೂ ಜಿಪುಣತನ ಮಾಡ್ತಾರೆ. ಇನ್ನ ತಮ್ಮ ಅವಲಂಬಿತರು ಏನಿರ್ತಾರಲ್ಲ, ಅವ್ರಿಗಂತೂ ಕೊಡಿಸ್ಲಾರ್ದೆ ಅಥವಾ ಅವ್ರಿಗೆ ಚೆನ್ನಾಗಿ ಕಾಣಿಸ್ಲಾರ್ದೆ ಅವ್ರಿಗೆ ಒಳ್ಳೆ ಊಟ ಬಟ್ಟೆ ವಸತಿ ಇದನ್ನು ತಾವು ಮಾಡ್ಕೊಳಲ್ಲ, ಬೇರೆಯವ್ರಿಗೂ ಕೊಡಲ್ಲ. ಅಂದ್ರೆ ಬರೀ ದುಡ್ಡನ್ನು ಗಳಿಸಿಡೋದು ಅಥವಾ ಕೆಲವ್ರಿಗೆ ಒಂದೊಂದು ಹುಚ್ಚು ಹೋಗ್ಬಿಟ್ಟಿರುತ್ತೆ, ಏನು ಆಭರಣ ತಗೊಳ್ಳೋದು ಅಥವಾ ವಜ್ರ ತಗೊಳ್ಳೋದು, ಹಿಂಗೆಲ್ಲ ಅದನ್ನ ದುಡ್ಡನ್ನ ಹಾಗೆ ಪರಿವರ್ತನೆ ಮಾಡಿ ಮಾಡಿ ಮಾಡಿ ಸಂಗ್ರಹ ಮಾಡೋದು, ಅದನ್ನ ನೋಡಿ ಸಂತೋಷ ಪಡೋದು, ಬೇರೆಯವ್ರಿಗೆ ದುಃಖ ಕೊಟ್ಟು ತನ್ನ ಈ ದೌರ್ಬಲ್ಯವನ್ನ ಸಾಕ್ತಿರ್ತಾನು. ಅದಕ್ಕೆ ನಾನು ಒಂದೊಂದ್ಸರಿ ಹೇಳ್ತಿರ್ತೀನಿ, ಈ ಲೋಭಿ ಅನ್ನುವಂತವನು ಕಾಮುಕನಿಗಿಂತಲೂ ದುಃಖಿ. ಕಾಮುಕ ಯಾವ್ದೋ ಒಂದ್ ರೂಪದಲ್ಲಿ ಸುಖ ಪಟ್ಬಿಡ್ಬಹುದು, ಆದ್ರೆ ಲೋಭಿ ಇದನ್ನಲ್ಲ ಅವನು ಸುಖನೇ ಪಡಲ್ಲ, ತಾನು ಹಿಂಸೆ ಅನುಭವಿಸ್ತಾನೆ, ಎಲ್ರಿಗೂ ಹಿಂಸೆ ಕೊಡ್ತಾನೆ. ಅದು ನಮ್ಮ ದೇಶದಲ್ಲಿ ಎಷ್ಟು ಮಟ್ಟಿಗೆ ತೊಂದರೆ ಆಯ್ತು ಅಂದ್ರೆ, ಕೋಟಿ ಕೋಟಿ ಗಳಿಸಿಡೋದು, ಅದ್ ಬ್ಯಾಂಕ್ ಅಲ್ಲಿ ಇಡೋದು ಆ ತನ್ನ ಅವಲಂಬಿತರನ್ನ ಅಥವಾ ತನ್ನ ನೌಕರರನ್ನ ಶೋಷಣೆ ಮಾಡೋದು. ಅದು ನಮ್ಮ ದೇಶದ ಒಂದೇ ದೇಶದಲ್ಲ, ಒಟ್ಟು ಉದ್ಯಮಿಗಳಿರ್ಬೋದು ಅಥವಾ ದೊಡ್ಡ ಶ್ರೀಮಂತರುಗಳು, ಈ ಲೋಭ ಒಳ್ಳೇದಲ್ಲ. ಇದನ್ನ ಯೇಸು ಕ್ರಿಸ್ತ ಆಗ್ಲಿ ಬಸವಣ್ಣವರಾಗ್ಲಿ ಇಂತ ಲೋಭವನ್ನು ಖಂಡಿಸ್ತಾರೆ. ಯೇಸು ಕ್ರಿಸ್ತ ಒಂದ್ ಮಾತು ಹೇಳ್ತಾನೆ, ಸೂಜಿಯ ಮನೆಯ ಒಳಗಡೆ ಆ ಸೂಜಿ ಕಣ್ಣಿರ್ತದಲ್ಲ, ಸೂಜಿ ಕಣ್ಣೊಳಗಡೆ ಹೊಂಟೆ ಏನ್ ಬೇಕಾದ್ರೂ ಹೋಗಿಸ್ಬಹುದು, ಆದ್ರೆ ಲೋಭಿಯನ್ನ ಸ್ವರ್ಗ ಕಳ್ಸಕ್ಕಾಗಲ್ಲ. ಲೋಭದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ನಾವ್ ಇವತ್ತು ತಿಳ್ಕೊಂಡ್ವಿ ಸ್ವಾಮೀಜಿ. ವಿಚಾರದಿಂದ ಬಿಟ್ಟು ಸಹಾಯಗಳಿಲ್ಲ ಅನ್ನೋ ಹಂಗೆ ನೀವು ಸಾಕಷ್ಟು ವಿಚಾರಗಳನ್ನ ನಮಗೆ ತಿಳಿಸ್ಕೊಡ್ತಾ ಇದ್ದೀರಿ. ಸ್ನೇಹಿತರೆ, ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನಮಸ್ಕಾರ ಸ್ವಾಮೀಜಿ. ನಮಸ್ಕಾರ ಮೇಡಮ್. ಇದುವರೆಗೆ ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ, ಮಾನವತ್ವದಿಂದ ದೈವತ್ವದ ಕಡೆಗೆ ಸಾಗುವ ಪಥ ದರ್ಶನ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಯಿತು. ನಿರೂಪಣೆ ಜಿ ಸುರೇಖಾ ಸುರೇಶ್, ಸಂಯೋಜನೆ ಸೋಮಶೇಖರ್ ರೂಳಿ, ನಿರ್ಮಾಣ ನೆರವು ಶೈಲಜಾ ರಾಜ್ಕುಮಾರ್, ನಿರ್ಮಾಣ ಶರಣಬಸವ ಚೋಳೀನ್. ಪ್ರಣವ ಷಡಂಗ ಸಮರಸ ನಮ ಕೂಡಲ ಸಂಗಮದೇವ. ಶ್ರೀ ಗುರು ಬಸವ ಮಹಾಮನೆ ನಿಸರ್ಗ ಜ್ಞಾನಾಮೃತ. ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ಕಲಬುರಗಿ ಕೇಂದ್ರದಿಂದಲೂ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ನಿಸರ್ಗ ಜ್ಞಾನಾಮೃತ. ಈಗ ಕೇಳೋಣ ಮಿನಿ ಮಾಹಿತಿ. ಮಿನಿ ಮಾಹಿತಿ. ಕ್ಷಣದಲ್ಲಿ ಮಣ ಮಾಹಿತಿ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದ ಆವರಣದೊಳಗ ಈ ವರ್ಷದ ಕೃಷಿ ಮೇಳವನ್ನು ಆಯೋಜಿಸಲಾಗಿದೆ. ಈ ಕೃಷಿ ಮೇಳ ಸೆಪ್ಟೆಂಬರ್ 13-16 ತನಕ 4 ದಿನಗಳವರೆಗೆ ನಡೀತಾ ಇದೆ. ಈ ಕೃಷಿ ಮೇಳದ ಬಗ್ಗೆ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿರುವಂತಹ ಡಾ ಪಿಎಲ್ ಪಾಟೀಲ್ ಅವರು ತಮ್ಮ ಸಂದೇಶವನ್ನ ನೀಡ್ತಾ ಇದ್ದಾರೆ. ಎಲ್ಲ ಅನ್ನದಾತರಿಗೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡ ಕುಲಪತಿಯಾದ ಡಾಕ್ಟರ್ ಪಿ ಎಲ್ ಪಾಟೀಲರ ನಮಸ್ಕಾರಗಳು. ರೈತ ಬಾಂಧವರೇ, ತಮಗೆಲ್ಲ ತಿಳಿದಂತೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ರೈತರ ವಿಶ್ವವಿದ್ಯಾಲಯ ಎಂದು ಪ್ರಖ್ಯಾತಿ ಪಡೆದಿದೆ. ಪ್ರತಿ ವರ್ಷದಂತೆ ಈ ವರ್ಷವು ರೈತರ ಜಾತ್ರೆ ಎಂದೇ ಪ್ರಸಿದ್ಧವಾದ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ಕೃಷಿ ಮೇಳವು ಬರುವ ಸೆಪ್ಟೆಂಬರ್ 13-16 ತಾರೀಕಿನವರೆಗೆ 4 ದಿನದಂದು ನಡೆಯಲಿದೆ. ಈ ಒಂದು ರೈತರ ಜಾತ್ರೆಯಾದ ಕೃಷಿ ಮೇಳಕ್ಕೆ ತಮ್ಮೆಲ್ಲರನ್ನ ಹೃತ್ಪೂರ್ವಕವಾಗಿ ಸ್ವಾಗತ ಬಯಸುತ್ತೇನೆ. ಎಲ್ಲರೂ ದಯವಿಟ್ಟು ಈ ನಮ್ಮ ಧಾರವಾಡದ ಕೃಷಿ ಮೇಳಕ್ಕೆ ಆಗಿ ಉದ್ಯಮಿಸಿ ಅದರ ಲಾಭವನ್ನು ಪಡೆಯಬೇಕಾಗಿ ನಾನು ಈ ಮೂಲಕ ತಮ್ಮೆಲ್ಲರಿಗೂ ವಿನಂತಿಸಿಕೊಳ್ಳುತ್ತಿದ್ದೇನೆ. ಈ ವರ್ಷ ಪೌಷ್ಟಿಕ ಆಹಾರ ಭದ್ರತೆಗಾಗಿ ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಎಂಬ ಶೀರ್ಷಿಕೆಯಲ್ಲಿ ನಾವು ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದೇವೆ. ಈ ಕೃಷಿ ಮೇಳದಲ್ಲಿ ಸುಮಾರು 700ಕ್ಕಿಂತ ಹೆಚ್ಚಾಗಿ ನಾವು ಮಳಿಗೆಗಳನ್ನು ವಿವಿಧ ವಿಷಯಗಳಲ್ಲಿ ಏರ್ಪಾಡು ಮಾಡಿದ್ದೇವೆ. ಪ್ರತಿ ವರ್ಷದಂತೆ ಎಲ್ಲ ತರದ ಕಂಪನಿಗಳು, ಬೀಜ ವಿತರಣೆ ಮಾಡುವಂತಹ ಕಂಪನಿಗಳು, ರಾಸಾಯನಿಕ ಗೊಬ್ಬರಗಳು, ರಾಸಾಯನಿಕ ಔಷಧಿಗಳು ಹಾಗೂ ಕೃಷಿಗೆ ಸಂಬಂಧಪಟ್ಟ ಅತಿ ಸಣ್ಣ ಯಂತ್ರೋಪಕರಣದಿಂದ ದೊಡ್ಡ ಯಂತ್ರೋಪಕರಣಗಳವರೆಗೆ ಇಲ್ಲಿ ವಿವಿಧ ಮಳಿಗೆಗಳಲ್ಲಿ ಪ್ರದರ್ಶನವಾಗ್ತಾ ಇದ್ದಾವೆ ಅನ್ನೋದು ತಮ್ಮೆಲ್ಲರಿಗೂ ತಿಳಿದ ವಿಷಯ. ಇದರ ಜೊತೆಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯದ ವ್ಯಾಪ್ತಿಯಲ್ಲಿ ಬರುವಂತಹ 7 ಜಿಲ್ಲೆಗಳಲ್ಲಿ ಇರುವ ಎಲ್ಲ 26 ಕೃಷಿ ಸಂಶೋಧನಾ ಕೇಂದ್ರಗಳ ಫಲಿತಾಂಶ ಮತ್ತು ಎಲ್ಲ 26 ಅಖಿಲ ಭಾರತ ಸಮನ್ವಯ ಸಂಶೋಧನಾ ಕೇಂದ್ರಗಳ ವಿವಿಧ ಬೆಳೆಗಳಲ್ಲಿ ನಡೆಯುತ್ತಿರುವಂತಹ ಸಂಶೋಧನೆಗಳ ಫಲಿತಾಂಶವನ್ನು ಕೂಡ ನಾವು ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಏರ್ಪಾಡು ಮಾಡಿದ್ದೇವೆ. ಪ್ರತಿ ವರ್ಷದಂತೆ ತಮಗೆ ಯಾವುದೇ ಒಂದು ವಿಷಯದಲ್ಲಿ ಪರಿಹಾರಗಳು ಬೇಕಾಗಿದ್ದಾರೆ ಅಲ್ಲಿ ಎಲ್ಲ ವಿಷಯದ ತಜ್ಞರು ನಮ್ಮ ರೈತರ ಜ್ಞಾನಾಭಿವೃದ್ಧಿ ಕೇಂದ್ರದಲ್ಲಿ ಕುಳಿತಿರ್ತಾರೆ. ಅವರನ್ನ ಸಂಪರ್ಕಿಸಿ ಕೂಲಂಕುಷವಾಗಿ ತಮ್ಮ ಮುಂಗಾರು ಹಂಗಾಮಿನಲ್ಲಿ ಬರುವಂತಹ ಬೆಳೆಗಳ ವಿಷಯಗಳಲ್ಲಾಗಲಿ ಅಥವಾ ಹಿಂಗಾರು ಹಂಗಾಮದಲ್ಲಿ ಬರುವಂತಹ ವಿಷಯಗಳ ಬಗ್ಗೆ ತಾವು ಕೂಲಂಕುಷವಾಗಿ ಚರ್ಚೆ ಮಾಡಿ ಪರಿಹಾರವನ್ನ ಕಂಡುಕೊಳ್ಳಬೇಕಂತ ನಾನು ಈ ಮೂಲಕ ವಿನಂತಿ ಮಾಡಿಕೊಳ್ತೀನಿ. ಅಷ್ಟೇ ಅಲ್ಲದೆ ಪ್ರತಿ ವರ್ಷದಂತೆ ಮೊದಲನೇ ದಿನ ಬೀಜ ಮೇಳದ ಉದ್ಘಾಟನೆ ಇರ್ತದೆ. ನಂತರ ತಮಗೆ ಹಿಂಗಾರು ಹಂಗಾಮದಲ್ಲಿ ಬೀಜೋತ್ಪಾದನೆ ಮಾಡಲಿಕ್ಕೆ ಜೋಳ ಇರಬಹುದು, ಗೋಧಿ ಇರಬಹುದು, ಕಡಲೆ ಇರಬಹುದು, ಕುಸುಬೆ ಇರಬಹುದು, ಹೀಗೆ ಹಿಂಗಾರು ಬೆಳೆಗಳ ಎಲ್ಲ ಬೆಳೆಗಳಲ್ಲಿ ಬೀಜೋತ್ಪಾದನೆ ಮಾಡಲಿಕ್ಕೆ ನಾವು ಬೀಜವನ್ನ ವಿತರಣೆ ಮಾಡ್ತೇವೆ ಮತ್ತು ವಾಣಿಜ್ಯ ಬೆಳೆಗಳನ್ನಾಗಿ ಬೆಳೆಯಲಿಕ್ಕೂ ಕೂಡ ಮತ್ತು ಹಿಂಗಾರಿ ಬೆಳೆಗಳಲ್ಲಿ ತಾವು ಉತ್ಪಾದನೆ ಮಾಡಲಿಕ್ಕೆ ಕೂಡ ನಾವು ಬೀಜಗಳನ್ನ ವಿತರಣೆ ಮಾಡ್ತೇವೆ. ಈ ಒಂದು ಸದಾವಕಾಶಗಳನ್ನ ಎಲ್ಲ ರೈತ ಬಾಂಧವರು ಉಪಯೋಗಿಸಬೇಕು ಅಂತ ನಾನು ಕೇಳ್ಕೊತೀನಿ. ಮತ್ತು ಹೋದ ವರ್ಷದಿಂದ ಕೃಷಿ ನವೋದ್ಯಮದಲ್ಲಿ ಪ್ರದರ್ಶನವನ್ನ ಏರ್ಪಾಡು ಕೃಷಿ ಮೇಳದಲ್ಲಿ ಮಾಡ್ತಾ ಬಂದಿದ್ದೇವೆ. ಈ ವರ್ಷನೂ ಕೂಡ ಕೃಷಿಯಲ್ಲಿ ನವೋದ್ಯಮದ ಬಗ್ಗೆ ಹಲವೊಂದು ಮಳಿಗೆಗಳನ್ನು ನಾವು ಪ್ರದರ್ಶನಕ್ಕೂ ಕೂಡ ಮೀಸಲಾಗಿ ಇಟ್ಟಿದ್ದೇವೆ. ಆದ್ದರಿಂದ ಕೃಷಿ ನವೋದ್ಯಮದಲ್ಲಿ ತೊಡಗಿದಂತ ಯುವಕರು ಮತ್ತು ಅದರಲ್ಲಿ ಸಾಧನೆಯನ್ನು ತೋರಿಸಿಕೊಂಡಂತ ಎಲ್ಲ ಯುವಕರು ಮತ್ತು ವಾಣಿಜ್ಯದಾರರು ಆ ಒಂದು ಸದಾವಕಾಶವನ್ನ ಪಡೆದುಕೊಂಡು ಕೃಷಿಯಲ್ಲಿ ನವೋದ್ಯಮದ ಬಗ್ಗೆ ತಮ್ಮ ಪ್ರದರ್ಶನವನ್ನ ಏರ್ಪಾಡು ಮಾಡಿಕೊಳ್ಳಿಕ್ಕೆ ಅವಕಾಶ ಇದೆ. ಈ ಒಂದು ಸುಅವಕಾಶವನ್ನ ತಾವು ಪಡೆದುಕೊಳ್ಳಬೇಕು ಅಂತ ನಾ ಈ ಮೂಲಕ ಕೇಳ್ಕೊಳ್ತೀನಿ. ಮತ್ತು ವಿಡಿಯೋ ಚಿತ್ರದ ಮೂಲಕ ತಮಗೆ ಕೃಷಿ ಮೇಳಕ್ಕೆ ಆಗಮಿಸುವಂತ ಎಲ್ಲ ರೈತ ಬಾಂಧವರಿಗೆ, ಯುವಕರಿಗೆ ತಾವು ನೋಂದಣಿ ಮಾಡಿಕೊಳ್ಳಕ್ಕೆ ಅವಕಾಶವಿದೆ. ಇದರಲ್ಲಿ QR ಕೋಡ್ ಕೂಡ ಸೌಲಭ್ಯವಿರುತ್ತದೆ. ಆ QR ಕೋಡಿನ ಮುಖಾಂತರ ತಾವು ನೋಂದಾವಣೆ ಮಾಡಿಕೊಳ್ಳ್ರಿ. ಅಂದರೆ ನಮಗೆ ತಮ್ಮ ಬರುವಿನ ಬಗ್ಗೆ ನಮಗೂ ಕೂಡ ಕಾಳಜಿ ಇರ್ತದೆ. ತಮಗೆ ವಸತಿ ಸೌಕರ್ಯ ಬೇಕಿದ್ರೆ ವಸತಿ ಸೌಕರ್ಯವನ್ನು ಕೂಡ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂಗಾಗುತ್ತೆ. ನಮ್ಮ ಕೃಷಿ ಮೇಳ ಪ್ರತಿ ವರ್ಷ ಅದ್ದೂರಿಯಾಗಿ ತಮ್ಮ ಬರುವಿಕೆಯಿಂದ ಒಂದು ದೊಡ್ಡ ಸಾಧನೆಯನ್ನೇ ಈಗ ನಾವು ಸಾಧಿಸಿದಂಗಾಗಿದೆ. ಹೋದ ವರ್ಷ 21,28,000 ರೈತರು ಯುವಕರು ಈ ಕೃಷಿ ಮೇಳಕ್ಕೆ ಭೇಟಿ ಇತ್ತು, ಎಲ್ಲ ತರದ ಜ್ಞಾನವನ್ನ ಪಡೆದಿದ್ದೀರಿ. ಈ ವರ್ಷನೂ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಹೋದ ವರ್ಷ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಆಗಮಿಸಿದ್ದರಿಂದ ನಾವು ಲಿಮ್ಕಾ ಬುಕ್ ಆಫ್ ರೆಕಾರ್ಡ್ಗೆ ನೋಂದಾವಣೆ ಮಾಡಿ ಈ ಒಂದು ಸಾಧನೆಯನ್ನ ದೇಶದಲ್ಲಿ ಅಷ್ಟೇ ಅಲ್ಲ ವಿಶ್ವದಲ್ಲಿ ಅತ್ಯಂತ ಹೆಚ್ಚು ರೈತರು ಮತ್ತು ಯುವಕರು ಸೇರುವಂತಹ ಕೃಷಿ ಮೇಳ ಎನ್ನುವುದನ್ನ ನಾವು ಸಾಧನೆಯನ್ನ ಮಾಡಿ ತೋರಿಸಬೇಕಾಗಿದೆ. ಆ ನಿಟ್ಟಿನಲ್ಲಿ ತಾವೆಲ್ಲರೂ ಈ ಒಂದು ಕೃಷಿ ಮೇಳಕ್ಕೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕೃಷಿ ಮೇಳದ ಸದುಪಯೋಗವನ್ನ ಪಡೆದುಕೊಳ್ಬೇಕಂತ ಹೇಳಿ ನಾನು ಮತ್ತೊಮ್ಮೆ ತಮ್ಮೆಲ್ಲರಲ್ಲಿ ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ತೇನೆ. ಧನ್ಯವಾದಗಳು. ಮಿನಿ ಮಾಹಿತಿ ಕೇಳಿದಲ್ಲ, ಈಗ ಕೇಳೋಣ ಕೃಷಿ ಹಾಡುಗಳನ್ನ. ಕೆಂಪು ಮಣ್ಣಿನ್ಯಾಗ ಮಳು ಕಡಿಮೆ ಇರುವಾಗ ಅರಣ ಕೈತಿ ಮಲ್ಲಿಗೆ ಬೇರೆ ನಮ್ಯಾಗ ಕೆಂಪು ಮಣ್ಣಿನಾಗ ಮಳು ಕಡಿಮೆ ಇರುವಾಗ ಅರಣ ಕೈತಿ ಮಲ್ಲಿಗೆ ಬೇರೆ ನಮ್ಯಾಗ ಅರಣ ಕೈತಿ ಮಲ್ಲಿಗೆ ಬೇರೆ ನಮ್ಯಾಗ ಸಜ್ಜೆ ಮೆಕ್ಕೆಜೋಳ ಹುಲ್ಲು ಕಬ್ಬು ಬೆಳೆಗಳ ಜೋಳ ಸಜ್ಜೆ ಮೆಕ್ಕೆಜೋಳ ಹುಲ್ಲು ಕಬ್ಬು ಬೆಳೆಗಳ ಬೇರಿನೊಳಗ ಬೇರು ತೋರೆ ಬೆಳೆಸೈತಿ ನೀರು ಗೊಬ್ಬರ ಆಹಾರ ಹೀರಿ ಹೀರಿ ಬೇರಿನೊಳಗ ಬೇರು ತೋರೆ ಬೆಳೆಸೈತಿ ನೀರು ಗೊಬ್ಬರ ಆಹಾರ ಹೀರಿ ಹೀರಿ ಕೆಂಪು ಮಣ್ಣಿನಾಗ ಮಣಿ ಕಡಿಮೆ ಇರುವಾಗ ಅರಳ ಕೈತಿ ಮಲ್ಲಿಗೆ ಬೇರಿ ನಮ್ಯಾಗ ಅರಳ ಕೈತಿ ಮಲ್ಲಿಗೆ ಬೇರಿ ನಮ್ಯಾಗ ಕುಣಿಯುತೈತಿ ಜನಕ ಜನಕ ಬಿತ್ತಿಗ್ಯಾದ ಅರವತ್ತು ದಿನಕ ಕುಣಿಯುತೈತಿ ಜನಕ ಜನಕ ಸತ್ವ ಎಲ್ಲ ಹೀರಿಕೊಂಡು ಆಗತೈತಿ ಪರಾವಲಂಬೆ ಸತ್ವ ಎಲ್ಲ ಹೀರಿಕೊಂಡು ಆಗತೈತಿ ಪರಾವಲಂಬೆ ಆರಾಮಾಗಿ ಇರ್ತೈತಿ ಬೆಳೆಯನ್ನು ನಂಬಿ ನಂಬಿ ಆರಾಮಾಗಿ ಇರ್ತೈತಿ ಬೆಳೆಯನ್ನು ನಂಬಿ ನಂಬಿ ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳ ಕೈತಿ ಮಲ್ಲಿಗೆ ಬೇರಿ ನಮ್ಯಾಗ ಅರಳ ಕೈತಿ ಮಲ್ಲಿಗೆ ಬೇರಿ ನಮ್ಯಾಗ ಒಂದು ಮೋಹಕ ಕಳೆಯು ಕಳೆಯುತೈತಿ ಬೆಳೆಯ ಕಳೆಯು ಮಲ್ಲಿಗೆ ಒಂದು ಮೋಹಕ ಕಳೆಯು ಕಳೆಯುತೈತಿ ಬೆಳೆಯ ಕಳೆಯು ಬದುಕುತೈತಿ ಇಪ್ಪತ್ತು ವರುಷ ಕಾಡತೈತಿ ವರುಷ ವರುಷ ಕಾಡತೈತಿ ವರುಷ ವರುಷ ಬದುಕುತೈತಿ ಇಪ್ಪತ್ತು ವರುಷ ಕಾಡತೈತಿ ವರುಷ ವರುಷ ಕಾಡತೈತಿ ವರುಷ ವರುಷ ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳ ಕೈತಿ ಮಲ್ಲಿಗೆ ಬೇರಿ ನಮ್ಯಾಗ ಅರಳ ಕೈತಿ ಮಲ್ಲಿಗೆ ಬೇರಿ ನಮ್ಯಾಗ ಸತತ ಹೈಬ್ರಿಡ್ ಜೋಳ ಬೆಳೆಯೋ ರೈತ ಕಣ್ಣ ಕಣ್ಣು ಇಡಬೇಕು ಸತತ ಲಕ್ಷ ಲಕ್ಷ ಬೀಜ ಬಿಟ್ಟು ಕ್ಯಾಕಿ ಹಾಕಿ ನಗತೈತೆ ಲಕ್ಷ ಲಕ್ಷ ಬೀಜ ಬಿಟ್ಟು ಕ್ಯಾಕಿ ಹಾಕಿ ನಗತೈತೆ ಬಡ ಬೆಳೆಗಾರನ ಗೋಣು ಮುರಿಯುತೈತೆ ಬಡ ಬೆಳೆಗಾರನ ಗೋಣು ಮುರಿಯುತೈತೆ ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳ ಕೈತಿ ಮಲ್ಲಿಗೆ ಬೇರಿ ನಮ್ಯಾಗ ಕೆಂಪು ಮಣ್ಣಿನಾಗ ಮಳೆ ಕಡಿಮೆ ಇರುವಾಗ ಅರಳ ಕೈತಿ ಮಲ್ಲಿಗೆ ಬೇರಿ ನಮ್ಯಾಗ ಅರಳ ಕೈತಿ ಮಲ್ಲಿಗೆ ಬೇರಿ ನಮ್ಯಾಗ ಅರಳ ಕೈತಿ ಮಲ್ಲಿಗೆ ಬೇರೆ ನಮ್ಯಾಗ ಅರಳ ಕೈತಿ ಮಲ್ಲಿಗೆ ಬೇರೆ ನಮ್ಯಾಗ ಅರಳ ಕೈತಿ ಮಲ್ಲಿಗೆ. ಮಗೆ ಉಡುಗೆಯನ್ನು ಮಾಡಬೇಕು, ಬಿಸಿಲಿಗೆ ಕೀಟಕೋಶ ಹರಡಬೇಕು, ಬರೇ ತೊಗರಿ ಬೆಳೆಯುವುದನ್ನು ಬಿಡಬೇಕು, ಬ್ಯಾರೆ ಬ್ಯಾರೆ ಬೆಳೆಗಳನ್ನು ಬಿತ್ತಬೇಕು. ಹೆರಿಯೋದಿಸ್ಕ ಹೆಡಮುರುಗಿ ಬಿಗಿದೆ ಗಂಜ, ಇದೇ ಸರಿದಿ ಇದೇ ಖರೀದಿ, ಇದೇ ಸರಿದಿ ಇದೇ ಖರೀದಿ. ರೈತರೆಲ್ಲ ಒಂದೇ ಸನಕ್ಕೆ ಬಿತ್ತುದು ಕಲಿಬೇಕು, ಬಿತ್ತುವಾಗ ಜೋಳ ಪುಂಡಿ ಕೂಡಿಸಬೇಕು, ರೈತರೆಲ್ಲ ಒಂದೇ ಸನಕ್ಕೆ ಬಿತ್ತುದು ಕಲಿಬೇಕು, ಬಿತ್ತುವಾಗ ಜೋಳ ಪುಂಡಿ ಕೂಡಿಸಬೇಕು, ಕವಲು ಕೋಲು ನೆಟ್ಟು ಹಕ್ಕಿ ಕರೆಯಲಬೇಕು, ಕವಲು ಕೋಲು ನೆಟ್ಟು ಹಕ್ಕಿ ಕರೆಯಲಬೇಕು, ಬೇಗ ಬೇಗ ಬಿತ್ತಿ ಕೆಲಸ ಮುಗಿಸಲಬೇಕು, ಬೇಗ ಬೇಗ ಬಿತ್ತಿ ಕೆಲಸ ಮುಗಿಸಲಬೇಕು. ಎಲ್ಲಿಯೋ ಕೃಷ್ಣ ಹೆಡಮುರುಗಿ ಬಿಗಿದೆ ಕಂದ, ಇದೇ ಸರಿದಿ ಇದೇ ಖರೀದಿ, ಇದೇ ಸರಿದಿ ಇದೇ ಖರೀದಿ. ಬೇಗ ಬರುವ ತಡೆಯನ್ನು ಬಳಸಬೇಕು, ಪೀಡೆ ಗಂಜಿ ಬದುಕಾಗಿರುವ ಗುಣವಿರಬೇಕು, ಬೇಗ ಬರುವ ತಡೆಯನ್ನು ಬಳಸಬೇಕು, ಪೀಡೆ ಗಂಜಿ ಬದುಕಾಗಿರುವ ಗುಣವಿರಬೇಕು, ಮೋಹಕ ಬರೆಯ ಹಾಕಿ ಹುಳುವ ಗಮನಿಸಬೇಕು, ಮೋಹಕ ಬರೆಯ ಹಾಕಿ ಹುಳುವ ಗಮನಿಸಬೇಕು, ಹುಳದ ಸಂಖ್ಯೆ ನೋಡಿ ಕ್ರಮವ ಜರುಗಿಸಬೇಕು, ಹುಳದ ಸಂಖ್ಯೆ ನೋಡಿ ಕ್ರಮವ ಜರುಗಿಸಬೇಕು. ಹೆರಿಯೋದಿಸಿದ ಹೆಡಮುರುಗಿ ಬಿಗಿದೆ ಕಂದ, ಇದೇ ಸರಿದಿ ಇದೇ ಖರೆದಿ, ಇದೇ ಸರಿದಿ ಇದೇ ಖರೆದಿ. ಬೇವು ಮೆಣಸು ಕಷಾಯ ಬೇಕೇ ಬೇಕು, ತಂಬಾಕಿನ ಕಷಾಯ ಕೂಡ ತಯಾರಿಸಬೇಕು, ಬೇವು ಮೆಣಸು ಕಷಾಯ ಬೇಕೇ ಬೇಕು, ತಂಬಾಕಿನ ಕಷಾಯ ಕೂಡ ತಯಾರಿಸಬೇಕು, ಆಕಳ ಸಗಣಿ ಮೂತ್ರ ಬಳಸಲಬೇಕು, ಆಕಳ ಸಗಣಿ ಮೂತ್ರ ಬಳಸಲಬೇಕು, ಕತ್ತಿ ಕಂಡ ಒಡನೆ ಕ್ರಮ ಜರುಗಿಸಬೇಕು, ಕತ್ತಿ ಕಂಡ ಒಡನೆ ಕ್ರಮ ಜರುಗಿಸಬೇಕು. ಹೆರಿಯೋದಿಸಿದ ಹೆಡಮುರುಗಿ ಬಿಗಿದೆ ಕಂದ, ಇದೇ ಸರಿದಿ ಇದೇ ಖರೀದಿ, ಇದೇ ಸರಿದಿ ಇದೇ ಖರೀದಿ. ಔಷಧಿಯನ್ನು ಬೇಕಾದರೆ ಒಮ್ಮೆ ಬಳಸಿರಿ, ಸಾಧ್ಯವಿರುವಷ್ಟು ಅದನ್ನು ದೂರ ತಳ್ಳಿರಿ, ಔಷಧಿಯನ್ನು ಬೇಕಾದರೆ ಒಮ್ಮೆ ಬಳಸಿರಿ, ಸಾಧ್ಯವಿರುವಷ್ಟು ಅದನ್ನು ದೂರ ತಳ್ಳಿರಿ, ನಿಸರ್ಗದ ತತ್ವಗಳನ್ನು ಪಾಲಿಸಿರಿ, ನಿಸರ್ಗದ ತತ್ವಗಳನ್ನು ಪಾಲಿಸಿರಿ, ಕಡಿಮೆಯಾಗುತ್ತಾದ ಬುಡದ ಮೇಯಾಗುತ್ತಾದ ಹೆಡಮುರುಗಿ ಬಿಗಿದೆ ಕಂದ, ಇದೇ ಸರಿದಿ ಇದೇ ಖರೀದಿ, ಇದೇ ಸರಿದಿ ಇದೇ ಖರೀದಿ, ಇದೇ ಸರಿದಿ ಇದೇ ಖರೀದಿ. Thank you.

ಕಾಡ್ತಾದ ರೈತನ ಪರಿ ಪರಿ ಆತನ ಬಾಳು ಬಲು ಪಿರಿ ಪಿರಿ ಕಾಡ್ತಾದ ರೈತನ ಪರಿ ಪರಿ ಆತನ ಬಾಳು ಬಲು ಪಿರಿ ಪಿರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಝರಿ ಹೊಲಕ ಕಾಂಪೋಸ್ಟ್ ಸುರಿ ಸುರಿ ಝರಿಯ ಕಾಟವ ಮರಿ ಮರಿ ಹೊಲಕ ಕಾಂಪೋಸ್ಟ್ ಸುರಿ ಸುರಿ ಝರಿಯ ಕಾಟವ ಮರಿ ಮರಿ ಸಗಣಿ ಹಸಿರಲೆ ಎರಿ ಎರಿ ಆರಿಸು ಝರಿಯ ಹುರಿ ಹುರಿ ಸಗಣಿ ಹಸಿರಲೆ ಎರಿ ಎರಿ ಆರಿಸು ಝರಿಯ ಹುರಿ ಹುರಿ ಝರಿ ಝರಿ ಝರಿ ಝರಿ ಝರಿ ಝರಿ